ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿಗೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಬಿಳಿ ಕಾಳುಮೆಣಸಿನ ಉತ್ಪಾದನೆಯಲ್ಲಿನ ಅನುಭವಗಳ ಕುರಿತು ಸಕಲೇಶ್ಪುರ ತಾಲೂಕು ಹಳೆಕೆರೆಯ ಪ್ರಗತಿಪರ ರೈತ ದಂಪತಿಗಳಾದ ಅನಿಲ್ ಕುಮಾರ್ ಹಾಗೂ ದೀಪ್ತಿ ಕುಮಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಳಿ ಕಾಳು ಮೆಣಸಿನ ಉತ್ಪಾದನೆಯಲ್ಲಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಸಕಲೇಶ್ಪುರ ತಾಲೂಕು ಬಾಗೆ ಅಂಚೆಯ ಹಳೆಕೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಅನಿಲ್ ಕುಮಾರ್ ಹಾಗೂ ದೀಪ್ತಿ ಕುಮಾರಿ. ಈ ಇಬ್ಬರು ದಂಪತಿಗಳು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಸುಮಾರು 6 ಎಕರೆಯಷ್ಟು ಜಮೀನಿದೆ, ಅದರಲ್ಲಿ ಕಾಳುಮೆಣಸು, ಭತ್ತ, ಕಾಫಿ ಈ ತರಹದ ಬೇರೆ ಬೇರೆ ಕೃಷಿಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಒಂದಷ್ಟು ವಿಶೇಷ ಅಂತ ಹೇಳಿದ್ರೆ, ನೇರವಾಗಿ ಕುಯ್ದಂತಹ ಕಾಳುಮೆಣಸನ್ನ ಮಾರಾಟ ಮಾಡೋದಕ್ಕೆ ಬದಲಾಗಿ ಬಿಳಿ ಕಾಳು ಮೆಣಸಾಗಿ ಅದನ್ನು ಪರಿವರ್ತನೆಯನ್ನು ಮಾಡಿ ಮಾರಾಟವನ್ನು ಮಾಡ್ತಾ ಇರತಕ್ಕಂಥದ್ದು. ಹೇಗೆ ಈ ಬಿಳಿ ಕಾಳು ಮೆಣಸನ್ನು ಮಾಡುವಂಥದ್ದು, ಏನೆಲ್ಲ ಕೆಲಸಗಳು ಇರುತ್ತೆ, ಎಷ್ಟು ಶ್ರಮ ಇರುತ್ತೆ, ಮತ್ತು ಈ ಬಿಳಿ ಕಾಳು ಮೆಣಸನ್ನು ಎಲ್ಲೆಲ್ಲಿ ಬಳಕೆಯನ್ನು ಮಾಡಲಾಗುತ್ತೆ, ಹೇಗೆ ಅದನ್ನು ಮಾಡುವಂಥದ್ದು ಅನ್ನುವಂಥ ವಿಚಾರಗಳನ್ನು ಇವತ್ತು ನಾವು ಅನಿಲ್ ಕುಮಾರ್ ಮತ್ತು ದೀಪ್ತಿ ಕುಮಾರಿ ದಂಪತಿಗಳಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅನಿಲ್ ಕುಮಾರ್ ಅವರೇ. ನಮಸ್ಕಾರ ಸರ್. ದೀಪ್ತಿ ಕುಮಾರಿ ಅವರೇ, ನಿಮಗೂ ಕೂಡ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ ಅನಿಲ್ ಕುಮಾರ್? ತುಂಬಾ ವರ್ಷದಿಂದ ಇಲ್ಲಿ ಕೃಷಿ ಮಾಡ್ತಿದ್ವಿ. ನಮ್ಮ ಹಿರಿಯರು ಇಲ್ಲೇ ತುಂಬಾ ಕೃಷಿ ಮಾಡ್ತಿದ್ರು, ಭತ್ತ, ಕಾಫಿ, ಕಾಳುಮೆಣಸು ಬೆಳೀತಿದ್ರು. ನಾವು ಈಗ ರೀಸೆಂಟ್ ಆಗಿ ಬಂದು 2016 ಇಲ್ಲಿ ಬಂದ್ವಿ. ನಾವು ಮಂಗಳೂರಲ್ಲಿ ಇದ್ವಿ, ಬಂದ್ಮೇಲೆ ಒಂದು ಸ್ವಲ್ಪ ಕಾಳುಮೆಣಸು ಆಮೇಲೆ ಕಾಫಿ ಎಲ್ಲ ಬೆಳೀತಾ ಬಂದ್ವಿ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಮಗೆ ಕಷ್ಟ ಆಯ್ತು ಕಾಫಿ ಮತ್ತೆ ಕಾಳುಮೆಣಸು. ನಂತರ ನಾವು ರೇಡಿಯೋ ಆ ವೆಬಿನಾರ್ಗಳು ಅಲ್ಲಿ ಇಲ್ಲಿ ಅಟೆಂಡ್ ಮಾಡಿದ್ಮೇಲೆ ನಮಗೆ ತುಂಬ ಇಲ್ಲಿ ದೋಣಿಗಲಲ್ಲಿ ಹರ್ಷ ಸರ್ ಅವ್ರು ಸಿಕ್ಕಿದ್ರು, ಆಮೇಲೆ ಕಾಫಿ ಬೋರ್ಡಲ್ಲಿ SLO ಆದ ಶಕ್ತಿ ಸರ್ ಅವ್ರು ಸಿಕ್ಕಿದ್ರು. ಅಲ್ಲಿಂದ ಒಂದು ಉತ್ತಮವಾದ ಕಾಳುಮೆಣಸು ಆಮೇಲೆ ಕಾಫಿನ ಬೆಳೀತಾ ಬಂದ್ವಿ. ಅದಕ್ಕೆ ಸಮಯಕ್ಕೆ ತಕ್ಕ ಹಾಗೆ ಕೆಲಸಗಳನ್ನ, ಗೊಬ್ಬರದ ನಿರ್ವಹಣೆ, ನೀರಿನ ನಿರ್ವಹಣೆ ಎಲ್ಲ ಮಾಡ್ಕೊಂಬಂದ್ವಿ ಸರ್. ಏನು ಓದಿದ್ರಿ ಅನಿಲ್ ಕುಮಾರ್ ನೀವು? ಸರ್, ನಾನು PUC ಓದಿದ್ದೀನಿ, ಆಮೇಲೆ ಶಾರ್ಟ್ ಟರ್ಮ್ ಒಂದೆರಡು ಕೋರ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಮೊದಲಿಂದಲೂ ಕೃಷಿ ಬಗ್ಗೆ ಆಸಕ್ತಿ ಇತ್ತೋ ಹೇಗೆ? ಹೌದು ಸರ್, ನಮ್ಮ ತಂದೆ ತಾಯಿನೂ ಕೃಷಿಕರೇ, ಕೃಷಿಯಲ್ಲಿ ತುಂಬಾ ಆಸಕ್ತಿ ಇದೆ ಸರ್. ದೀಪ್ತಿ ಕುಮಾರಿ ಅವರೇ, ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ. ನಮಸ್ಕಾರ. ನಮ್ದು ಹುಟ್ಟೂರು ಮಂಗಳೂರು. ಮಂಗಳೂರಲ್ಲಿ 5 ವರ್ಷ ಇದ್ವಿ ನಾವು ಮದುವೆ ಆದ ನಂತರ. ನಂತರ ಇಲ್ಲಿ ಡಿವೈಡ್ ಆದ್ಮೇಲೆ ನಾವು ಇಲ್ಲಿಗೆ ಬಂದು ಈಗ ಕೃಷಿ ಮಾಡ್ತಿದ್ವಿ. ನಮ್ದು ಫ್ಯಾಮಿಲಿ ಏನು ಕೃಷಿ ಇದ್ದ ಫ್ಯಾಮಿಲಿ ಅಲ್ಲ. ಇಲ್ಲಿ ಬಂದ್ಮೇಲೆ ಎಲ್ಲ ಒಂದೊಂದೇ ಮಾಹಿತಿ ನಮ್ಗೆ ಸಿಗ್ತಾ ಬಂತು. ಏನು ಓದಿದ್ರಿ ನೀವು? ನಾನು MA ಮಾಡಿದ್ದೀನಿ, ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ಈಗ 5 ವರ್ಷದ ನಂತರ ಇಲ್ಲಿಗೆ ಬಂದ್ವಿ ನಾವು. ನೀವು ಕೃಷಿ ಮಾಡೋದಕ್ಕಿಂತ ಮೊದಲು ಏನು ವೃತ್ತಿ ಮಾಡ್ತಿದ್ರಿ ಅನಿಲ್ ಕುಮಾರ್? ನಾನು ಕೃಷಿ ಮಾಡೋಕ್ಕಿಂತ ಮೊದಲು ಸೋಲಾರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಒಂದು ಇಂಟರ್ಲಾಕ್ ಕಂಪ್ನಿಲೂ ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ದೆ. ಆಮೇಲೆ ಸಣ್ಣ ಸಣ್ಣದು ಒಂದು ಕೆಲಸಗಳನ್ನ, ಕಾಂಟ್ರಾಕ್ಟ್ ಕೆಲಸಗಳನ್ನೂ ಮಾಡ್ತಿದ್ದೆ ಸರ್ ಮಂಗಳೂರಲ್ಲಿ ನಾನು. ಆ ಕೆಲಸವನ್ನ ಬಿಟ್ಟು ಕೃಷಿ ಮಾಡಬೇಕು ಅಂತೇಳಿ ಯಾಕೆ ಅನ್ನಿಸ್ತು ನಿಮಗೆ? ಕೃಷಿ ಮಾಡಬೇಕು ಅಂತ ಅಂದ್ರೆ, ನಮ್ಮ ಇಲ್ಲಿ ಎಲ್ಲರೂ ನಮ್ಮ ಫ್ಯಾಮಿಲಿ ಅವರೆಲ್ಲ ಇಲ್ಲೇ ಕೃಷಿ ಮಾಡ್ತಿದ್ರು. ಅವರು ಇದರಿಂದ ಮತ್ತೆ ನಮ್ಮ ತಂದೆ ತಾಯಿನೂ ಇಲ್ಲಿ ಕೃಷಿಕರಾಗಿರೋದ್ರಿಂದ ಒಂದ್ ಸ್ವಲ್ಪ ನಾವು ಕೃಷಿ ಸ್ಟಡಿ ಮಾಡ್ತಾ ಇದ್ವಿ. ಸ್ಟಡಿ ಮಾಡ್ಬೇಕಾದ್ರೆ ಸಿಟಿಗಿಂತ ಹಳ್ಳಿಯಲ್ಲಿ ಕೃಷಿಯಲ್ಲೇ ಉತ್ತಮ ಫ್ಯೂಚರ್ ಇದೆ ಅಂತ ನಮ್ಮ ಅನುಭವಕ್ಕೆ ಬಂತು. ಆದ್ರಿಂದ ಸೀದಾ ಬಂದ್ವಿ. ಮತ್ತೆ ನಮ್ಮ ತಂದೆ ತಾಯಿ ಇಚ್ಛೆನೂ ಆಗಿತ್ತು, ನಾವು ಕೃಷಿನೇ ಮಾಡಬೇಕು, ನಾವು ಸಂಪಾದನೆ ಮಾಡಿದ್ನ ಮುಂದಕ್ಕೆ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಅವ್ರದ್ದು ಇಚ್ಛೆನೂ ಆಗಿತ್ತು ಸರ್. ಈಗ ನೀವು ದೊಡ್ಡ ದೊಡ್ಡ ಪೇಟೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತವ್ರು, ಅಲ್ಲಿಂದ ಬಂದು ಕೃಷಿ ಮಾಡೋದು ಕಷ್ಟ ಅಂತ ಅನ್ನಿಸ್ಲಿಲ್ವಾ? ಒಂದ್ ಸ್ವಲ್ಪ ಪ್ಲಾನ್ ಮಾಡ್ಕೊಂಡೇ ಬಂದ್ವಿ ಸರ್. ಆದ್ರೆ ಇಲ್ಲಿ ಬರ್ಬೇಕಾದ್ರೆ ಪ್ಲಾನ್ ಗಳೆಲ್ಲ ಸರಿ ವರ್ಕೌಟ್ ಆಗ್ಲಿಲ್ಲ. ಅನ್ನೋದು ಒಂದ್ ಸ್ವಲ್ಪ ತೊಂದರೆ ತುಂಬಾ ಆಯ್ತು ನಮಗೆ. ಮತ್ತೆ ಆ ಟೈಮಲ್ಲಿ ಸ್ವಲ್ಪ ಕೊರೋನಾದ ಎಫೆಕ್ಟ್ ಆಯ್ತು. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾವ್ದಾವ್ದೆಲ್ಲ ಸ್ಕೆಚ್ ಮಾಡ್ಕೊಂಡಿದ್ವಿ ಅದು ಯಾವ್ದು ಸರಿ ಆಗ್ಲಿಲ್ಲ. ಮತ್ತೆ ಒಂದು ವರ್ಷದಲ್ಲಿ ಎಲ್ಲಾನು ನಾವು ತಿಳ್ಕೊಂಡ್ವಿ. ಒಂದ್ ಸ್ವಲ್ಪ ಸೈಂಟಿಸ್ಟ್ ಸರ್ ಅವರು ಇದ್ರು, ಹರ್ಷ ಸರ್ ಇದ್ರು, ಹಾಗೆ ಕೆಲವು ವೆಬಿನಾರ್ಗಳನ್ನ ಅಟೆಂಡ್ ಆದ್ವಿ. ಕಾಫಿ ಬೋರ್ಡಲ್ಲೂ ಎಸ್ ಎಲ್ ಓ ಸರ್ ಇಂದಲೂ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ವಿ. ಹಂಗೆಲ್ಲ ಡೈರಿ ಮಾಡ್ಕೊಂಡು ಮಾಡ್ಕೊಂಡು ಕೃಷಿಯಲ್ಲಿ ಇನ್ನು ಮುಂದಕ್ಕೆ ಒಳ್ಳೆ ಫ್ಯೂಚರ್ ಇದೆ ಅಂತ ತಿಳ್ಕೊಂಡು ಈಗ ಚೆನ್ನಾಗಿದ್ದೀವಿ ಸರ್. ನಿಮ್ಮ ಮನೆಯವರು ಕೃಷಿ ಮಾಡ್ತೀನಿ ಅಂತ ಅಂದಾಗ ನೀವು ಅದಕ್ಕೆ ಒಪ್ಕೊಂಡ್ರೆ? ಇಲ್ಲ, ಸ್ಟಾರ್ಟಿಂಗ್ ಒಪ್ಪಿರ್ಲಿಲ್ಲ. ಹಂಗೆ ಇಲ್ಲ ಬಂದ ಮೇಲೆ ಕೂಡಲೇ ಇಷ್ಟ ಇರಲಿಲ್ಲ. ಈಗ ರೇಡಿಯೋ ನಮಗೆ ತುಂಬ ಸ್ಫೂರ್ತಿಯಾಗಿತ್ತು ಸರ್. ರೇಡಿಯೋದಲ್ಲಿ ರೈತರ ಸಂದರ್ಶನೆಯನ್ನು ಕೇಳ್ತಿದ್ವಿ, ಆಗ ನಮಗೆ ಒಂದು ನಂಬಿಕೆ ಬರ್ತಿತ್ತು ಮಾಡ್ಬೋದು ಕೃಷಿಯಲ್ಲಿ. ಮತ್ತೆ ಇಲ್ಲಿ ಸೈಂಟಿಸ್ಟ್ ಹತ್ರ ಮಾತಾಡ್ತಾ ವೆಬ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ನಮಗೆ ಧೈರ್ಯ ಬಂತಿಲ್ಲ, ಮಾಡ್ಬೋದು ಕೃಷಿಯಲ್ಲಿ ಇದೆ ಅಂತ. ಈಗ ಮಾಡ್ತಿದ್ದೀವಿ ಸರ್. ರೇಡಿಯೋದಲ್ಲಿ ಏನೇನು ಕೇಳಿ ತಿಳ್ಕೊಂಡಿದ್ದೀರಿ ದೀಪ್ತಿ ಕುಮಾರಿ ಅವರೇ? ತುಂಬಾ ಮಾಹಿತಿ ಸಿಕ್ತು, ಯಾವ ರೀತಿ ಅಂದ್ರೆ ಮಣ್ಣು ಪರೀಕ್ಷೆ ಎಷ್ಟು ಇಂಪಾರ್ಟೆಂಟ್ ಇದೆ, ಅಲ್ಲಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಈಗ ಈ ಮಂತ್ ಅಲ್ಲಿ ಏನ್ ಕೆಲಸ ಮಾಡ್ಬೇಕು ಆ ರೀತಿ ಎಲ್ಲ ಮಾಹಿತಿ ಬರುತ್ತೆ. ಮತ್ತೆ ಕೃಷಿಕರದ್ದು ಲೈಫ್ ಕೂಡ ಯಾವ ರೀತಿ ಚೇಂಜಸ್ ಇದೆ, ಯಾವ ರೀತಿ ಅವ್ರ ಚಾಲೆಂಜ್ ತೆಗೆದುಕೊಂಡು ಇದು ಮಾಡ್ತಿದ್ದಾರೆ ಅದೆಲ್ಲ ಮಾಹಿತಿ ನಮ್ಗೊಂದು ಸ್ಫೂರ್ತಿ ಆಗುತ್ತೆ. ನಿಮ್ಮ ಮಾತೆಲ್ಲ ನಮ್ಗೊಂದು ಸ್ಫೂರ್ತಿ ಆಗಿರುತ್ತೆ ಕೃಷಿಯಲ್ಲಿ ಏನಾದ್ರೂ ಮಾಡಬಹುದು ಅಂತ. ಈಗ ಒಟ್ಟಿಗೆ ಎಷ್ಟು ಜಮೀನು ಇದೆ ನಿಮಗೆ? ನಮ್ಗೆ 6 ಎಕರೆ ಇದೆ. 6 ಎಕರೆಯಲ್ಲಿ ಏನೇನು ಬೆಳೆದಿದ್ರಿ? 6 ಎಕರೆಯಲ್ಲಿ ಪೆಪ್ಪರ್ ಮತ್ತು ಕಾಫಿ ನಮ್ದು ಮೇನ್. ಸ್ವಲ್ಪ ಅಡಿಕೆ ಹಾಕಿದೀವಿ, ಫ್ರೂಟ್ಸ್ ಇದ್ದು ಕೂಡ ಹಾಕಿದೀವಿ ಸ್ವಲ್ಪ ಸ್ವಲ್ಪ. ನಾನಿದ್ದು ತುಂಬ ನಮಗೆ ಪ್ರಾಬ್ಲಮ್ ಇದೆ ಅಲ್ಲಿ. ಈಗ ಸೋಲಾರ್ ಎಲ್ಲ ಹಾಕಿದ್ದೇವೆ ಸುತ್ತಮುತ್ತ ಎಲ್ಲ, ಸೋಲಾರ್ ಹಾಕಿದ್ರಿಂದ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದೆ. ನಾವು ಹಾಕಿದ್ದೆಲ್ಲ ಗಿಡ ಇದೇ ಮಾಡೋದು, ಆನೆ ಎಲ್ಲ ಹಾಳು ಮಾಡಿ ಹೋಗುತ್ತೆ. ಅದೇ ದೊಡ್ಡ ನಮಗೆ ಮೇಜರ್ ಪ್ರಾಬ್ಲಮ್ ಇಲ್ಲಿ ಕೃಷಿಯಲ್ಲಿ ಆಗಿರೋದು. ಕಾಫಿ ಎಷ್ಟು ಎಕರೆಯಲ್ಲಿದೆ ಅನಿಲ್ ಕುಮಾರ್? ಸರ್, ನಮ್ದು ಕಾಫಿ ಪೂರ್ತಿ 6 ಎಕರೆಯಲ್ಲಿ ಇದೆ. ನಾವು ಬಂದ್ಮೇಲೆ 1 ಎಕರೆನ 6x C ಆಗಿ ಕನ್ವರ್ಟ್ ಮಾಡ್ಕೊಂಡ್ವಿ, ಮತ್ತೆ 5 ಎಕರೆನ ಚಂದ್ರಗಿರಿಯಾಗಿ ಎಲ್ಲ ಅಂಡರ್ಲೈನ್ ಮಾಡ್ಕೊಂಡಿದ್ದೀವಿ. ಈಗ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಈಗ ಮಾಡ್ಕೊಂಡಿದ್ವಿ. ಮತ್ತೆ ಒಂದು ನೀರಿನ ವ್ಯವಸ್ಥೆನೂ ಮಾಡ್ಕೊಂಡಿದ್ವಿ. ನಾವು ಸ್ಟಾರ್ಟಿಂಗ್ ಬಂದಾಗ ನೀರಿನ ವ್ಯವಸ್ಥೆ ಇರಲಿಲ್ಲ. ನಮ್ಮ ಅತ್ತೆಯವರು ಒಂದು ಆರ್ಟಿಕಲ್ ಬಂದಿತ್ತು, ಅದನ್ನ ನಮಗೆ ತಗೊಬಂದು ತೋರಿಸಿದ್ರು. ಅಲ್ಲಿ ಗ್ರೌಂಡ್ ವಾಟರ್ ಜಿಯಾಲಜಿಸ್ಟ್ ಅವರು ಯಾವ ತರ ನೀರು ಇರುತ್ತೆ ಭೂಮಿಯೊಳಗೆ, ಮತ್ತೆ ತೆಂಗಿನಕಾಯಲ್ಲಿ ಯಾವ ತರ ನೀರು ಪತ್ತೆ ಹಚ್ಚೋದು, ಆಮೇಲೆ ಕಡ್ಡಿಯಲ್ಲಿ ಪತ್ತೆ ಹಚ್ಚೋದು ಹೇಗೆ, ಮತ್ತೆ ಗ್ರೌಂಡ್ ವಾಟರ್ ಜಿಯಾಲಜಿಸ್ಟ್ ಅವರು ಯಾವ ರೀತಿ ಪತ್ತೆ ಹಚ್ತಾರೆ ಅಂತ ಒಂದು ಆರ್ಟಿಕಲ್ ಇತ್ತು. ಅದನ್ನ ಓದಿ ಆ ನಂಬರ್ಗೆ ಕಾಲ್ ಮಾಡಿದೆ. ಕಾಲ್ ಮಾಡುವಾಗ ಅವರು ಇಲ್ಲಿಲ್ಲ, ಹಾಸನಲ್ಲಿ ಒಬ್ರು ಜಿಯಾಲಜಿಸ್ಟ್ ಇದ್ದಾರೆ, ಅಲ್ಲಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಒಂದು 2 ಡೇಸಲ್ಲಿ ಬಂದು ನಮ್ಮ ತೋಟದಲ್ಲಿ ಒಂದೆರಡು ಪಾಯಿಂಟ್ನ ತೋರಿಸಿದ್ರು. ಅಲ್ಲಿ 1 ಪಾಯಿಂಟಲ್ಲಿ ನಾವು ಬೋರ್ವೆಲ್ ಕೊರಿಸಿದ್ವಿ, ಭಾಳ ಚೆನ್ನಾಗಿ ನೀರು ಸಿಕ್ತು ನಮಗೆ, ಒಂದು 3 ಇಂಚಷ್ಟು ನೀರು ಸಿಕ್ತು. ಅದು ನಮಗೆ ಭಾಳ ಹೆಲ್ಪ್ಫುಲ್ ಆಯಿತು. ಹಿರಿಯರ ಆಶೀರ್ವಾದದಿಂದ ಫಸ್ಟ್ ಕ್ಲಾಸ್ ಆಗಿ ನೀರು ಸಿಕ್ತು ಸರ್ ನಮಗೆ. ಆ ನೀರಿನಲ್ಲಿ ನೀವು ಕೃಷಿಯನ್ನು ಮಾಡ್ತಾ ಇದ್ರ ಈಗ? ಹೌದು ಸರ್, ಆ ನೀರಿನಿಂದಲೇ ಈಗ ಕೃಷಿ ಮಾಡ್ತಿದ್ವಿ. ಭಾಳ ನೀರು ಯಾವತ್ತು ಕಡಿಮೆ ಆಗಲಿಲ್ಲ ನಮಗೆ ನೀರು, ಭಾಳ ಹೆಲ್ಪ್ಫುಲ್ ಆಗಿದೆ ಸರ್ ಆ ನೀರಿಂದ. ಈಗ ನೀವು ಇಲ್ಲಿಗೆ ಬಂದ್ಮೇಲೆ ತೋಟ ಪ್ರಾರಂಭ ಮಾಡಿದ್ದು ಅಥವಾ ಮೊದಲೇ ತೋಟ ಇತ್ತ? ಸರ್, ನಮಗೆ ನಮ್ಮ ತಂದೆ ತಾಯಿ ಮಾಡಿರೋ ತೋಟನೇ ಇದು. ನಾವು ಒಂದು ಕಾಲೇಜ್ ಬಿಟ್ಟಮೇಲೆ ಪಿ ಯು ಸಿ ಆದಮೇಲೆ ಇಲ್ಲೇ ಒಂದು 4-5 ವರ್ಷ ಇಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿದ್ದೆ. ಅದೇನೋ ನನಗೆ ಕನ್ವೀನಿಯೆನ್ಸ್ ಆಗಲಿಲ್ಲ, ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೆಲ್ಲ ಇಲ್ಲಿ ಮಾಡೋಕ್ಕಾಗಲಿಲ್ಲ. ಮತ್ತು ನಾವು ಸಪ್ರೇಟಾಗಿ ನಾನು ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಮಂಗಳೂರಿಗೆ ಹೋದೆ. ಅಲ್ಲಿ 10 ವರ್ಷ ಇದ್ದೆ. ಮತ್ತು ನಮ್ಮ ತಂದೆ ತಾಯಿ ಇಚ್ಛೆ ಮೇಲೆ ಮತ್ತೆ ಇಲ್ಲಿಗೆ ಬಂದು ಈಗ ಮತ್ತೆ ಕೃಷಿನ ಆರಂಭ ಮಾಡಿದ್ದೀವಿ ಸರ್. ಕಾಳುಮೆಣಸಿನ ಬಳ್ಳಿ ಎಷ್ಟಿದೆ? 1000 ಇದೆ ಸರ್. 1000 ಇದೆ. ಯಾವ ತಳಿ ಹಾಕೊಂಡಿದ್ದೀರಾ ಅನಿಲ್ ಕುಮಾರ್? ಸರ್, ಪಣಿಯೂರು ಒಂದಿದೆ. ನಾವೀಗ ಬಂದ್ಮೇಲೆ ತೇವ ಹಾಕೊಂಡಿದ್ದೀವಿ, ಪಣಿಯೂರು 4 ಹಾಕೊಂಡಿದ್ದೀವಿ, ಶಕ್ತಿ ಹಾಕೊಂಡಿದ್ದೀವಿ, ಆಮೇಲೆ ಇದು ಅರ್ಕ ಕೂರ್ಗ ಎಕ್ಸೆಲ್ ಅಂತ ಒಂದು ತಳಿ ಇದೆ ಅದು ಹಾಕೊಂಡಿದ್ವಿ, ಆಮೇಲೆ ಮಲಬಾರ್ ಎಕ್ಸೆಲ್ ಅಂತ ಒಂದಿದೆ ಅದನ್ನು ಹಾಕೊಂಡಿದ್ವಿ. ಸುಮಾರು ಒಂದು 10 ವೆರೈಟಿನ ಹಾಕೊಂಡಿದ್ದೀವಿ ಸರ್. ಈಗ ಎಲ್ಲ 1000 ಬಳ್ಳಿಗಳು ಕೂಡ ಫಸಲನ್ನು ಕೊಡ್ತಾ ಇದೆಯಾ ಹೇಗೆ? ಸರ್, ಅದೇ ಒಂದು 700 ಬಳ್ಳಿಗಳು ಫಸಲನ್ನ ಕೊಡ್ತಿದ್ದಾವೆ ಸರ್. ಇನ್ನೊಂದು 300 ನೆಕ್ಸ್ಟ್ ಗೆ ಫಸಲಿಗೆ ರೆಡಿ ಆಗ್ತಿದ್ದಾವೆ. ಹೆಚ್ಚು ಕಮ್ಮಿ 1000 ಬಿಲ್ಗಳಲ್ಲಿ ಇನ್ನು 1-2 ವರ್ಷದಲ್ಲಿ 1000 ಬಿಲ್ಗಳಲ್ಲಿ ಫಸಲು ಬರ್ಬೋದು ಸರ್. ಈಗ ನಿಮ್ಗೆ ಬಹಳ ಪ್ರಧಾನವಾಗಿ ಕಾಫಿ ಇದೆಯಾ ಅಥವಾ ಕಾಳುಮೆಣಸು ಇದೆಯಾ? ಒಂದ್ ಸ್ವಲ್ಪ ವೈಟ್ ಸ್ಟಂಪ್ ಬೋರರ್ ಅವಳಿ ಜಾಸ್ತಿ ಇತ್ತು. ಒಂದು ವೈಟ್ ಸ್ಟಂಪ್ ಬೋರರ್ಗೆ ನಮಗೆ ಅಷ್ಟೇನು ಯಾವುದು ಯೂಸ್ಫುಲ್ ಆಗಿರೋ ಕೆಮಿಕಲ್ಗಳು ಸಿಗ್ಲಿಲ್ಲ, ಇಷ್ಟೊಂದು ಸಿಕ್ಕಿಲ್ಲ. ಅದರಿಂದಲೂ ಬಹಳ ತೊಂದರೆ ಆಯ್ತು. ಅದರಿಂದ ಈಗ ಒಂದ್ ಸ್ವಲ್ಪ ಕಾಫಿ ಒಂದ್ ಸ್ವಲ್ಪ ಕಷ್ಟನೇ ಆಗ್ತಾ ಇತ್ತು. ಈಗ ಅದಕ್ಕೆ ಅದೇ ಹಳೆ ವೆರೈಟಿನೆಲ್ಲ ತೆಗೆದು ಈಗ ಹೊಸ ವೆರೈಟಿ ಚಂದ್ರಗಿರಿ ಅಂತ ಇವರು ಕಾಫಿ ಬೋರ್ಡ್ ಅವರು ರಿಲೀಸ್ ಮಾಡಿದ್ನ ಚಂದ್ರಗಿರಿನ ಈಗ ಹಾಕೊಂಡು ಈಗ 2000 ಗಿಡನ 5 ವರ್ಷ ಆಯ್ತು. ಅದರಿಂದ 4 ವರ್ಷದ ಗಿಡ ಈ ತರ ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡ್ ಬರ್ತಿದ್ದೀನಿ. ಈಗ ಅದ್ ನೋಡ್ಬೇಕು ಸರ್. ಈಗ ಕಾಫಿ ಈ ವರ್ಷ ನಮಗೆ 1 30 ಚೀಲ ಆಯ್ತು, ಲಾಸ್ಟ್ ಇಯರ್ 1 20 ಚೀಲ ಆಗಿತ್ತು. ಮತ್ತೆ ಎಲ್ಲ ಪೆಪ್ಪರ್ ಸರ್. ಪೆಪ್ಪರ್ಗೆ ಅಥವಾ ಕಾಳುಮೆಣಸಿಗೆ ಏನೇನು ಕೆಲಸವನ್ನ ಮಾಡ್ತೀರಾ ವರ್ಷ ಪೂರ್ತಿ? ಪೆಪ್ಪರ್ಗೆ ಅಂದ್ರೆ ನಾವು ಮಾರ್ಚ್ ತಿಂಗಳಿಂದ ಕೆಲಸ ಶುರು ಮಾಡ್ತೀವಿ ಸರ್. ನೀರಿನ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ ಪೆಪ್ಪರ್ಗೆ. ಸಾಯಿಲ್ ಟೆಸ್ಟ್, ಸಾಯಿಲ್ ಟೆಸ್ಟ್ ಇಂದ ಪಿ ಎಚ್ ಲೆವೆಲ್ ನೋಡ್ಕೊಂಡು ಲೈಮ್ ಹಾಕೋಬೇಕು, ಲೈಮ್ ಎಷ್ಟು ಬೇಕು ಅಂತ ನೋಡಿ ಲೈಮ್ ಹಾಕಬೇಕು. ಅಲ್ಲಿಂದ ಮೇ ಜೂನ್ ತಿಂಗಳಲ್ಲಿ ಫರ್ಟಿಲೈಸರ್ ಹಾಕಬೇಕು, ಮಿಡ್ ಮಾನ್ಸೂನ್ ಅಲ್ಲಿ ಒಂದ್ಸಲ, ಪೋಸ್ಟ್ ಮಾನ್ಸೂನ್ ಒಂದ್ಸಲ ಫರ್ಟಿಲೈಸರ್ ಹಾಕೋಬೇಕು. ಒಂದು ಕೆಮಿಕಲ್ ನಿರ್ವಹಣೆನು ಇಂಪಾರ್ಟೆಂಟ್ ಆಗುತ್ತೆ, ಪೆಸ್ಟಿಸೈಡ್ ಫಂಗಿಸೈಡ್ ಒಂದ್ ಸ್ವಲ್ಪ ನೋಡ್ಕೊಂಡು ನಿರ್ವಹಣೆ ಮಾಡಬೇಕಾಗುತ್ತೆ ಸರ್. ಚೆನ್ನಾಗಿ ಟೈಮ್ ಟೈಮಿಗೆ ಕೆಲಸ ಮಾಡ್ತಿದ್ರೆ ಪೆಪ್ಪರ್ ಏನು ಲಾಸ್ ಆಗಲ್ಲ ಸರ್. ನೀರಿನ ನಿರ್ವಹಣೆ ಬಹಳ ಮುಖ್ಯ ಅಂತ ಹೇಳಿದ್ರಿ, ಯಾವ್ಯಾವ ಸಂದರ್ಭದಲ್ಲಿ ನೀರು ಮೆಣಸಿಗೆ ಅಗತ್ಯ ಸರ್? ಮಾರ್ಚ್ ತಿಂಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀರು. ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಮೂರು ತಿಂಗಳು ನಾವು ನೀರನ್ನ ಕಂಟಿನ್ಯೂಸ್ ಆಗಿ ಕೊಡಬೇಕಾಗುತ್ತೆ. ಮಳೆ ಬಂದ್ರೆ ಪರವಾಗಿಲ್ಲ, ಮಳೆ ಬರಲಿಲ್ಲ ಅಂದ್ರೆ ನಾವು ನೀರನ್ನ ರೆಡಿ ಇಟ್ಕೋಬೇಕಾಗುತ್ತೆ ಸರ್. ಆಮೇಲೆ ಪೋಸ್ಟ್ ಮಾನ್ಸೂನ್ ಅಲ್ಲಿ ಒಂದು ಬೇಗ ಮಳೆ ನಿಂತು ಹೋದ್ರೆ ಟೆಂಪರೇಚರ್ ನೋಡಿಕೊಂಡು ಒಂದೆರಡು ತಿಂಗಳು ನವೆಂಬರ್ ತನಕ ನೀರು ಕೊಡಬೇಕಾಗುತ್ತೆ ಸರ್. ಕಾಳು ಮೆಣಸಿನ ಸಾಮಾನ್ಯವಾಗಿ ಉತ್ಪಾದನೆಯನ್ನ ಯಾರು ಮಾಡ್ತಾರೋ ಅವರು ಹೇಗೆ ಉತ್ಪಾದನೆ ಮಾಡ್ತಾರೋ ಹಾಗೆ ಮಾರಾಟ ಮಾಡ್ಬಿಡ್ತಾರೆ. ನೀವು ಬಿಳಿ ಕಾಳು ಮೆಣಸನ್ನಾಗಿ ಪರಿವರ್ತನೆ ಮಾಡಿ ಮಾರಾಟ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ನಾವಂದ್ರೆ ನಮ್ದು ರಿಲೇಷನ್ಗೆ ಕೊಡ್ತಿದ್ವಿ ಬಿಳಿ, ಅವರು ಡಿಮ್ಯಾಂಡ್ ಇತ್ತು ಅವರದ್ದು, ನಮ್ಗೆ ಬಿಳಿ ಕಾಳು ಮೆಣಸ್ ಬೇಕಿತ್ತು ಅಂತ ಆ ರೀತಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಸರ್. ಸರ್, ನಮ್ಮ ಸ್ವಲ್ಪ ರಿಲೇಷನ್ ಅವರು ಒಂದ್ ಸ್ವಲ್ಪ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ, ಅವರು ಅಲ್ಲಿ ಯುರೋಪ್ ಕಂಟ್ರಿಲಿ ಎಲ್ಲ ಜಾಸ್ತಿ ಬಿಳಿ ಪೆಪ್ಪರ್ಗಳನ್ನೇ ಯೂಸ್ ಮಾಡೋದು, ಅವ್ರು ಬ್ಲಾಕ್ ಪೆಪ್ಪರ್ನ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು. ಅವರು ಅಂದ್ರೆ ಟೇಬಲ್ ಅಲ್ಲಿ ಗ್ರೈಂಡರ್ ಇಟ್ಕೊಂಡು ಅವ್ರು ಅದರಲ್ಲೇ ಯೂಸ್ ಮಾಡ್ತಾರೆ, ಅವ್ರು ಯಾವುದು ಪೌಡರ್ಗಳನ್ನ ಕಮ್ಮಿ ಯೂಸ್ ಮಾಡ್ತಾರೆ, ಕಾಫಿನೂ ಆಗಿರ್ಬೋದು ಪೆಪ್ಪರ್ ಆಗಿರ್ಬೋದು. ಅದರಿಂದ ಅಲ್ಲಿಗೆ ಒಂದು ಸ್ವಲ್ಪ ಕಳ್ಸಕ್ಕೆ ಅಂತ ನಾವು ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕೊರೋನಾದ ಎಫೆಕ್ಟ್ ಬಂತು, ಒಂದು ಸ್ವಲ್ಪ ಸ್ಲೋ ಆಯಿತು, ಹಂಗಾಗಿ ವೈಟ್ ಪೇಪರ್ ನಾವು ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ವೈಟ್ ಪೇಪರ್ ಮಾಡೋದು ಈಸಿ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಹೇಗೆ? ಸ್ವಲ್ಪ ಕಷ್ಟದ ಕೆಲಸನೇ, ಆದ್ರೆ ತೀರಾ ಏನ್ ಕಷ್ಟ ಅಲ್ಲ, ಮಾಡ್ಬೋದು ಸರ್. ಲೇಬರ್ ಒಂದ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ, ಅದ್ರಲ್ಲಿ ಗ್ರೀನ್ ಪೇಪರ್ನ ಆಮೇಲೆ ರೆಡ್ ಪೇಪರ್ನ ಬೇರೆ ಬೇರೆ ಮಾಡಿದ್ರೆ ಆಯ್ತು ಸರ್. ರೆಡ್ ಪೇಪರ್ನ ಒಂದು ಒಂದ್ ದಿವಸ ನೀರಲ್ಲಿ ಹಾಕೊಂಡು ಕ್ಲೀನ್ ಆಗಿ ಉಜ್ಜಿದ್ರೆ ಅದು ವೈಟ್ ಪೇಪರ್ ಆಗುತ್ತೆ. ಒಂದು ವಾಶ್ ಮಾಡಿದ್ರೆ ಮತ್ತೆ ನೀಟಾಗಿ ಇಲ್ಲ ಟರ್ಪಲ್ ಎಲ್ಲ ಹಾಕಿ ನೀಟಾಗಿ ಒಣಗಿಸಿದ್ರೆ ಕ್ಲೀನ್ ಆಗಿ ವೈಟ್ ಪೇಪರ್ ರೆಡಿ ಆಗುತ್ತೆ ಸರ್. ಈಗ ಗೊನೆಗಳೇನಿರುತ್ತೋ ಒಂದ್ ಗೊನೆನಲ್ಲಿ ಎಲ್ಲವೂ ಒಂದೇ ಸರಿ ಕೆಂಪಾಗಲ್ಲ, ಅದನ್ನ ಹೇಗೆ ನೀವು ಪ್ರತ್ಯೇಕ ಮಾಡುವಂತದ್ದು? ಅದೇ ಒಂದ್ ಸ್ವಲ್ಪ ಕಷ್ಟದ ಕೆಲಸ, ಅದಕ್ಕೆ ಒಂದ್ ಸ್ವಲ್ಪ ಲೇಬರ್ ಜಾಸ್ತಿ ಬೇಕಾಗುತ್ತೆ. ಕೆಲವು ಗೊನೆಗಳು ಒಂದು 80% ನಮಗೆ ಸಿಗುತ್ತೆ ವೈಟ್ ಪೇಪರ್ ಮಾಡಕ್ಕೆ, ರೆಡ್ ಕಲರ್ ಅಲ್ಲಿ ಇರುತ್ತೆ ಅದು ಸ್ಕಿನ್ ತೆಗೆದಾಗ. ಇನ್ನು ಅದನ್ನ ಸಪರೇಟ್ ಆಗಿ ಬಿಡಬೇಕಾಗುತ್ತೆ, ಬಳ್ಳಿನ ಬಳ್ಳಿನ ಬಿಟ್ಟು ಹಾರ್ವೆಸ್ಟ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಲೇಬರ್ನ ಬಿಟ್ಟು ನಾವು ಬೇರೆ ಬೇರೆ ಮಾಡಬೇಕಾಗುತ್ತೆ ಸರ್. ಈಗ ಅದನ್ನ ನಾವು ತಂದು ಏನು ಒಂದ್ ದಿವಸ ಗುಡ್ಡೆ ಹಾಕಿ ಸುತ್ತಿಡ್ತೀವ, ಅವಾಗ ಬಹುತೇಕ ಎಲ್ಲ ಹಣ್ಣಾಗ ಅಂತ ಸಾಧ್ಯತೆ ಇರುತ್ತೆ, ಆತರ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಇಲ್ಲ ಸರ್, ಅದು ಸುತ್ತಿಟ್ಟಾಗ ಹಣ್ಣನ್ನ ಏನ್ ಮಾಡಕ್ಕಾಗಲ್ಲ, ಅದು ಬ್ಲಾಕ್ ತಿರುಗುತ್ತೆ, ಆದ್ರೆ ಸ್ಕಿನ್ ಹೋಗಲ್ಲ ಸರ್. ಅದು ಸ್ಕಿನ್ ಹೋಗಲ್ಲ, ಸ್ಕಿನ್ ಏನಿದ್ರು ಹಣ್ಣಾಗಿದ್ದ ಮಾತ್ರ ಸ್ಕಿನ್ ಹೋಗೋದು, ಗ್ರೀನ್ ಇರೋದು ಸ್ಕಿನ್ ಹೋಗಲ್ಲ ಸರ್. ಅಂತ ಅಂದ್ರೆ ಅದು ಮೇಲ್ಗಡೆ ಏನು ಸ್ಕಿನ್ ಇರುತ್ತೋ ಅದು ಪೂರ್ತಿ ಹೋಗ್ಬೇಕು, ಹೋದಾಗ ಮಾತ್ರ ಬಿಳಿ ಪೇಪರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು ಸರ್, ಹೌದು ಹೌದು ಹೌದು. ಅದಾದ್ರು ಸ್ಕಿನ್ ರೆಡ್ ಕಲರ್ ಇದ್ದಿದ್ದು ಅದು ಸ್ಕಿನ್ನ ತೆಗೆದಾಗ ಅದನ್ನ ಸ್ವಲ್ಪ ಒಂದೆರಡು ವಾಶ್ ಮಾಡಿದಾಗ ಮಾತ್ರ ಕ್ಲೀನ್ ಆಗಿ ಅದ್ ಮತ್ತೆ ಒಣಗಿಸ್ಬೇಕು, ಒಣಸಿದಾಗ ಮಾತ್ರ ವೈಟ್ ಪೇಪರ್ ಆಗುತ್ತೆ ಸರ್. ಈಗ ಕೆಂಪು ಕಾಳುಗಳನ್ನ ಪ್ರತ್ಯೇಕ ಮಾಡೋದು ಹೇಗೆ, ಕೈನಲ್ಲಿ ಬಿಡಿಸಿ ಮಾಡ್ತೀರಾ ಅಥವಾ ಹೇಗೆ ಮಾಡ್ತೀರಾ? ಅದೇ ಕೈಯಲ್ಲೇ ಬಿಡಿಸಿ ಮಾಡ್ತೀವಿ, ಸಪರೇಟ್ ಮಾಡ್ತೀವಿ. ಗ್ರೀನ್ ಇದು ಬೇರೆ, ರೆಡ್ ಇದು ಬೇರೆ ಅಂತ ಮಾಡಿಕೊಂಡು ಅದನ್ನ ನೀರಲ್ಲಿ ಹಾಕಿ ನಂತರ ಸ್ವಲ್ಪ ಇದು ರಬ್ ಮಾಡಿ ಸ್ಕಿನ್ ಹೋಗೋ ತರ ಇದು ಮಾಡಿ ನಂದು ಒಣಗಿಸೋದು ಸರ್. ಈಗ ಈ ಬಿಳಿ ಕಾಳು ಮೆಣಸನ್ನ ಉತ್ಪಾದನೆ ಮಾಡೋ ಸಂದರ್ಭದಲ್ಲಿ ನೀವು ಏನೆಲ್ಲ ಕೆಲಸವನ್ನ ಮಾಡ್ತೀರಾ ದೀಪ್ತಿ ಕುಮಾರಿ ಅವರೇ? ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ, ಸ್ವಲ್ಪ ಸಪರೇಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತೇವೆ, ಹಾಗೆ ನೀರಲ್ಲಿ ಹಾಕಿ ಆ ನೀರು ಚೇಂಜ್ ಮಾಡೋದು ಅದರಲ್ಲೂ ಹೆಲ್ಪ್ ಮಾಡ್ತಿರ್ತೇವೆ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರ್ತೇವೆ. ಈಗ ಈ ಬಿಳಿ ಕಾಳು ಮೆಣಸು ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ತರಬೇತಿ ತಗೊಂಡ್ರೆ ನೀವು? ಇಲ್ಲ ಸರ್, ತರಬೇತಿ ಏನು ತಗೊಳ್ಳಿಲ್ಲ, ಅಂದ್ರೆ ಹಿರಿಯರು ಮಾಡಿದ್ದೆ ಮೆಥಡ್ ಅಲ್ಲಿ ನಾವು ಮಾಡಿದ್ದು. ಈಗ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡಿದವ್ರು ನೀವು, ಸುಮಾರು ಒಂದು 600 kg ವರ್ಗೂ ಕೂಡ ಬಿಳಿ ಮೆಣಸನ್ನ ಮಾಡಿ ಮಾರಾಟವನ್ನ ಮಾಡ್ತೀರಾ, ಸ್ವಲ್ಪ ಕಷ್ಟ ಅಂತ ಅನ್ಸಲ್ವಾ? ಯಾಕೆಂದ್ರೆ ಪ್ರತಿಯೊಂದನ್ನು ಕೂಡ ಪ್ರತ್ಯೇಕಿಸ್ಬೇಕು, ಸಿಪ್ಪೆ ತೆಗಿಬೇಕು, ಹೇಗೆ ನಿಭಾಯಿಸ್ತಾ ಇದ್ರೆ ಇದನ್ನ? ಸರ್, ಅದು ಒಂದ್ ಸ್ವಲ್ಪ ಕಷ್ಟದಾಯಕದ ಕೆಲಸನೇ, ಒಂದ್ ಸ್ವಲ್ಪ ರೇಟು ಅದಕ್ಕೆ ವೈಟ್ ಪೇಪರ್ಗೆ ಸಿಗುವಷ್ಟು ಸಿಗ್ತಾ ಇಲ್ಲ. ವೈಟ್ ಪೇಪರ್ ತುಂಬಾ ಹೆಲ್ತಿಗೂ ಒಳ್ಳೇದೇ, ಅದು ಬ್ಲಾಕ್ ಪೇಪರ್ಗೆ ಕಂಪೇರ್ ಮಾಡಿದ್ರೆ ವೈಟ್ ಪೇಪರ್ ಯುರೋಪಲ್ಲೆಲ್ಲ ಜಾಸ್ತಿ ಅವ್ರು ವೈಟ್ ಪೇಪರ್ನ ಯೂಸ್ ಮಾಡೋದು, ಮತ್ತೆ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ವೈಟ್ ಪೇಪರ್ಗಳನ್ನೇ ಯೂಸ್ ಮಾಡ್ತಾರೆ, ಅವರು ಟೇಬಲಲ್ಲಿ ಇಟ್ಟಿರ್ತಾರೆ, ಗ್ರೈಂಡರ್ ಇಟ್ಟಿರ್ತಾರೆ, ಅದರಿಂದ ವೈಟ್ ಪೇಪರೇ ಬೆಸ್ಟ್ ಅಂತ. ವೈಟ್ ಪೇಪರ್ನ ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ? ವೈಟ್ ಪೇಪರ್ ಯುರೋಪ್ ಕಂಟ್ರಿಲೆಲ್ಲ ಜಾಸ್ತಿ ಬಳಕೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ ಸರ್. ಮತ್ತೆ ಈ ಹೋಟ್ಲ ದೊಡ್ಡ ದೊಡ್ಡ ಹೋಟ್ಲ್ಗಳು, ಫೈವ್ ಸ್ಟಾರ್ ತ್ರೀ ಸ್ಟಾರ್ ಹೋಟ್ಲ್ಗಳು, ಆಮೇಲೆ ಆಯುರ್ವೇದಿಕ್ಗೆ ಇದಕ್ಕೆ ಎಲ್ಲ ಜಾಸ್ತಿ ಹೋಗುತ್ತೆ ಅಂತ ತಿಳ್ಕೊಂಡಿದ್ವಿ ಸರ್. ಅಂತಂದ್ರೆ ಅದರ ಬಳಕೆಯನ್ನ ಯಾಕೆ ಮಾಡ್ತಾರೆ? ತಿನ್ಲಿಕ್ಕೆ ಬಳಕೆ ಮಾಡೋದು ಅಥವಾ ಬೇರೆ ಏನಾದರೂ ಬಳಕೆ ಇದೆಯಾ? ಸ್ಪೈಸಸ್ ಆಗಿ ಬಳಕೆ ಮಾಡ್ತಾರೆ ಸರ್. ಅದು ಅದ್ರ ವೈಟ್ ಪೇಪರ್ದು ಕ್ವಾಲಿಟಿನೇ ಒಳ್ಳೇದಿದೆ ಅಂತ, ಹೆಲ್ತಿಗೂ ಒಳ್ಳೇದಂತ ಕೇಳ್ಪಟ್ಟಿದ್ವಿ ಸರ್. ಈಗ ಕೆಂಪು ಮೆಣಸನ್ನೆಲ್ಲ ಬೇರ್ಪಡಿಸಿದ ಮೇಲೆ ಆ ನಂತರ ಏನೇನು ಪ್ರೊಸೆಸಿಂಗ್ ಇರುತ್ತೆ ಅದ್ರ ಬಗ್ಗೆ ವಿವರವಾಗಿ ಹೇಳಿ. ಬೇರ್ಪಡಿಸೋದೇ ಒಂದು ದೊಡ್ಡ ಕೆಲಸ. ಬೇರ್ಪಡಿಸಿದ ಮೇಲೆ ಅದನ್ನ ಒಂದು ದಿವಸ ನಾವು ನೀರಲ್ಲಿ ನೆನೆ ಹಾಕ್ತೀವಿ. ನೀರಲ್ಲಿ ನೆನೆ ಹಾಕಿದ್ಮೇಲೆ ಒಂದು ಲೇಬರ್ ಹತ್ರನೇ ಅದನ್ನ ಒಂದು ಸ್ವಲ್ಪ ರಬ್ ಮಾಡಿಸ್ತೀವಿ. ರಬ್ ಮಾಡ್ದ ಹೇಗೆ ಹೇಗೆ ರಬ್ ಮಾಡಂತದ್ದು? ಅವರು ಒಂದು ಚೀಲದಲ್ಲಿ ಹಾಕಿ ಅದನ್ನೆಲ್ಲ ಒಂದು ಸ್ವಲ್ಪ ಕೈಯಲ್ಲಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಒಂದು ಯಾವ್ದ್ರಲ್ಲಾದ್ರೂ ಒಂದು ಇದರಲ್ಲಿ ಒಂದು ಸ್ವಲ್ಪ ರಬ್ ಮಾಡ್ತಾರೆ. ಅಂದ್ರೆ ನೀರೊಳಗಡೆ ರಬ್ ಮಾಡ್ಬೇಕು ಅಥವಾ ಹೇಗೆ? ಅದನ್ನ ನೀರಿಂದ ತೆಗೆದು ಒಂದು ಚೀಲದೊಳಗೆ ಹಾಕ್ತಿವಿ. ನೀರಿನಲ್ಲಿ ಎಷ್ಟೊತ್ತು ನೆನೆಸಬೇಕು? 24 hours ನೆನೆಸಿದ್ರೆ ಸಾಕು ಸರ್. ಅದು ಈಗ ಅದನ್ನ ಬಿಸಿನೀರಿನಲ್ಲಿ ನೆನೆಸಬೇಕು ಅಥವಾ ತಣ್ಣೀರಲ್ಲಿ? ತಣ್ಣೀರಲ್ಲಿ ನೆನೆಸಿದ್ರೆ ಸಾಕು ಸರ್, ಅದೇನು ಬಿಸಿನೀರಲ್ಲಿ ನೆನೆಸಬೇಕಾಗಿಲ್ಲ. ತಣ್ಣೀರಲ್ಲಿ ನೆನೆಸಿ ಅದನ್ನ ಯಾವ್ದಾದ್ರು ಗೋಣಿ ಚೀಲದಲ್ಲಿ ಹಾಕಿ ಕ್ಲೀನ್ ಆಗಿ ರಬ್ ಮಾಡಿದಾಗ ರಬ್ ಮಾಡಿ ವಾಶ್ ಮಾಡಿದ್ರೆ ಕಾಮನ್ ಆಗಿ ವೈಟ್ ಪೇಪರ್ ಆಗುತ್ತೆ ಸರ್. ಅದು ಒಂದು ಕ್ಲೀನ್ ಆಗಿ ಒಣಗಿಸೋ ಒಂದು ಮೆಥಡ್ ಅಲ್ಲಿ ಮಣ್ಣಿನ ನೆಲದಲ್ಲಿ ಅಲ್ಲಿ ಇಲ್ಲೆಲ್ಲ ಹಾಕ್ದಲ್ಲೇ ಒಂದು ಒಳ್ಳೆ ಟರ್ಪಲ್ ಅಲ್ಲಿ ಹಾಕಿ ಕ್ಲೀನ್ ಆಗಿ ಒಣಗಿಸಿದ್ರೆ ಪ್ಯಾಕ್ ಮಾಡಿದ್ರೆ ವೈಟ್ ಪೇಪರ್ ರೆಡಿ ಆಗುತ್ತೆ. ಹೇಗೆ ಒಣಗಿಸ್ತಕ್ಕಂಥದ್ದನ್ನ ಮತ್ತೆ ಎಷ್ಟು ಹೊತ್ತು ಒಣಗಿಸ್ಬೇಕು? ಅದು ಬ್ಲ್ಯಾಕ್ ಪೇಪರ್ ಅಷ್ಟು ಜಾಸ್ತಿ ಓಡಿಸ್ಬೇಕು ಏನು ಬರೋದಿಲ್ಲ ಸರ್. ಅದು ಒಳ್ಳೆ ಬಿಸಿಲು ಇದ್ರೆ ಒಂದು ಎರಡು ಬಿಸಿಲಿಗೆ ಕ್ಲೀನ್ ಆಗಿ ಬಂದ್ಬಿಡುತ್ತೆ ಸರ್. ಅದು ಮಾಯಿಶ್ಚರ್ ಎಲ್ಲ ಕ್ಲೀನ್ ಆಗಿ ಒಂದು 11-12 ಮಾಯಿಶ್ಚರ್ಗೆ ಬಂದೇ ಬಿಡುತ್ತೆ ಸರ್. ಅದು ಹೆಚ್ಚೇನು ಒಣಗಿಸ್ತಕ್ಕಂತ ಅಗತ್ಯ ಇರೋದಿಲ್ಲ. ಇಲ್ಲ ಸರ್, ಬ್ಲ್ಯಾಕ್ ಪೇಪರ್ ಅಷ್ಟು ಒಣಗಿಸೋಂತ ಅಷ್ಟು ಒಣಗಿಸ್ಬೇಕಾಗಿಲ್ಲ ಸರ್. ಅದು ಅಂದ್ರೆ ರೇಟ್ ವೈಸ್ ಹೋದಾಗ ನಾವು ಮಾಡೋ ಕೆಲಸಕ್ಕೂ ಬ್ಲ್ಯಾಕ್ ಪೇಪರ್ಗೂ ವೈಟ್ ಪೇಪರ್ಗೂ ಅಷ್ಟೇನು ವ್ಯತ್ಯಾಸ ಕಾಣ್ತಾ ಇಲ್ಲ ಸರ್. ಅದು ಈಗ ಒಣಗಿಸ್ತಕ್ಕಂತ ಕೆಲಸ ಎಲ್ಲ ನೀವು ಮಾಡ್ತೀರಾ? ಹೇಗೆ ಒಣಗಿಸಿದಲ್ಲಿ ನಾವು ಹೆಲ್ಪ್ ಮಾಡ್ತೇವೆ ಸರ್. ಹೇಗೆ ಮತ್ತೆ ಅದು ಚೆನ್ನಾಗಿ ಒಣಗಿದೆ ಅಂತ ಹೇಳಿ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಅಂದ್ರೆ ಅದಕ್ಕೆ ನಾವು ಇವರನ್ನೇ ಇದು ಮಾಡ್ತೇವೆ. ಅದಕ್ಕೆ ಮಾಯಿಶ್ಚರ್ ಮೀಟರ್ ಇದೆ ಸರ್. ಮಾಯಿಶ್ಚರ್ ಮೀಟರ್ ಹಾಕಿದಾಗ ಒಂದು ಇದು ರಿಸಲ್ಟ್ ಬರುತ್ತೆ ಸರ್. ಅದೊಂದು 11 ಆದಾಗ ಮಾಯಿಶ್ಚರ್ ಮೀಟರ್ ಅಲ್ಲಿ ನಾವು ಚೆಕ್ ಮಾಡ್ತೇವೆ ಒಂದ್ ಎರಡ್ ಸಲ. ಮಾಯಿಶ್ಚರ್ ಮೀಟರ್ ಹಾಕಿದಾಗ ಅದ್ರದ್ದು ಇದು ಗೊತ್ತಾಗುತ್ತೆ ಸರ್. ಮಾಯಿಶ್ಚರ್ ಮೀಟರ್ ಹಾಕಿಯೇ ಚೆನ್ನಾಗಿ ಒಣಗಿದೆ ಅಂತ ಹೇಳಿ ಗುರುತು ಮಾಡ್ಕೊಂಡು ಆ ನಂತರ ಅದನ್ನ ಪ್ರತ್ಯೇಕಿಸ್ತೀರಿ? ಹೌದು ಸರ್, ಹೌದು. ಮಾಯಿಶ್ಚರ್ ಮೀಟರ್ಗೆ ಹಾಕಿನೇ ಅದು ಎಷ್ಟು ಒಣಗಿದೆ ಯಾವ ಕ್ವಾಲಿಟಿ ಇದೆ ಅಂತೇಳಿ ಚೆಕ್ ಮಾಡಿನೇ ನಾವು ಪ್ಯಾಕ್ ಮಾಡ್ಕೊಳ್ತೀವಿ ಸರ್. ಈಗ ನೀವು ಸಿಪ್ಪೆಯನ್ನು ಬೇರ್ಪಡಿಸಿದಾಗ ಸಿಪ್ಪೆನೇ ಬೇರೆ ಆಗುತ್ತಲ್ಲ, ಆ ಸಿಪ್ಪೆನ ಏನ್ ಮಾಡ್ತೀರಾ? ಆ ಸಿಪ್ಪೆನ ಇಷ್ಟ ತನಕ ಯಾವ್ದಕ್ಕೂ ಯೂಸ್ ಮಾಡ್ಕೊಂಡಿಲ್ಲ ಸರ್. ಅದನ್ನ ನಾವು ಯಾವ್ದಾದ್ರು ಮನೆ ಹತ್ರ ಯಾವ್ದಾದ್ರು ಫ್ರೂಟಿನ ಗಿಡಗಳ ಇಲ್ಲ ಪಪ್ಪಾಯಿ ಗಿಡಗಳ ಎಲ್ಲಾದ್ರೂ ಹಾಕ್ತಿವಿ, ಅದನ್ನ ಹಾಕ್ತಿವಿ ಸರ್. ಜಾಸ್ತಿ ಸಿಗುತ್ತಲ್ವಾ ಅದನ್ನು ಕೂಡ? ಇಲ್ಲ ಸರ್, ಅದು ಏನ್ ಜಾಸ್ತಿ ಬರಲ್ಲ, ಸ್ವಲ್ಪ ಬರುತ್ತೆ. 15% ಬರ್ಬೋದು ಸರ್. ಇದೊಂದು 85% ಬಂದ್ರೆ 15% ಬರುತ್ತೆ. ಅದು ಅಂತಂದ್ರೆ ಒಂದು 100 kg ನೀವು ಕೆಂಪು ಮೆಣಸನ್ನ ವೈಟ್ ಅಥವಾ ಬಿಳಿ ಮೆಣಸಾಗಿ ಪರಿವರ್ತನೆ ಮಾಡಿದಾಗ ಎಷ್ಟು ಕೆಜಿ ಸಿಗ್ಬೋದು ನಿಮ್ಗೆ? ಒಣಗಿಸಿದ್ಮೇಲೆ ಒಂದು 10 kg ನ ಇದು ಮಾಡಿದ್ರೆ ಒಂದು 7 kg ಸಿಗುತ್ತೆ ಸರ್. ಅದು ಸುಮಾರು ಒಂದು 30% ಅಷ್ಟು ಒಣಗದಾಗ ಒಂದಷ್ಟು ಮಾಯಿಶ್ಚರ್ ಹೋಗುತ್ತೆ ಮತ್ತೆ ಸಿಪ್ಪೆ ಮೂಲಕನೂ ಕೂಡ ಹೋಗುತ್ತೆ. ಈ ಸಿಪ್ಪೆಯನ್ನ ಆಹಾರ ಪದಾರ್ಥವಾಗಿ ಅಥವಾ ಬೇರೆ ಕಾರಣಗಳಿಗಾಗಿ ಬಳಕೆ ಮಾಡಕ್ಕಾಗಲ್ವಾ? ನಾವು ಅದನ್ನ ಎಲ್ಲೂ ಕೇಳ್ಪಟ್ಟಿಲ್ಲ ಸರ್, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಸರ್ ನಮಗೆ. ಅದನ್ನ ಎಲ್ಲೂ ನೋಡಿಲ್ಲ ನಾವು ಅದ ಯಾವ್ದಾದ್ರು ಯೂಸ್ ಮಾಡ್ತಾರೆ ಅಂತ. ಕೆಲವರು ತಗೊಂಡೋಗ್ತಾರೆ, ಆದ್ರೆ ನಾವು ಇಷ್ಟ ತನಕ ಯಾರಿಗೂ ಕೊಟ್ಟಿಲ್ಲ ಸರ್. ಅದನ್ನ ಕೆಲವರು ಮಿಸ್ ಯೂಸ್ ಮಾಡ್ಕೊಳ್ತಾರೆ ಅಂತ ನಮಗೆ ಯಾರು ವೆಬಿನಾರ್ ಅಲ್ಲಿ ಕೇಳ್ಕೊಂಡಿದ್ವಿ. ಆದ್ರಿಂದ ನಾವು ವೇಸ್ಟೇಜ್ ಗಳನ್ನ ಯಾರಿಗೂ ಕೊಡೋದಿಲ್ಲ ಸರ್. ಅದನ್ನ ಎಲ್ಲ ಕಂಪೋಸ್ಟ್ ಮಾಡ್ತೀವಿ. ಬ್ಲ್ಯಾಕ್ ಪೇಪರ್ ವೇಸ್ಟೇಜ್ ಆಗಿರ್ಬೋದು, ವೈಟ್ ಪೇಪರ್ ವೇಸ್ಟೇಜ್ ಆಗಿರ್ಬೋದು, ಅದನ್ನ ಯಾವ್ದು ನಾವು ಯಾರಿಗೂ ಮಾರಾಟ ಮಾಡೋದಿಲ್ಲ ಸರ್. ಅದನ್ನ ಕೆಲವು ಕಡೆ ಕೇಳ್ಪಟ್ಟಿದೀವಿ. ಅದನ್ನ ಎಲ್ಲದಕ್ಕೂ ಮಿಕ್ಸ್ ಮಾಡಿ ನಮ್ಮ ಪೇಪರ್ದು ಕ್ವಾಲಿಟಿನ ಒಂದ್ ಸ್ವಲ್ಪ ಹಾಳು ಮಾಡ್ತಾರೆ ಅಂತ ಕೇಳ್ಪಟ್ಟಿದೀವಿ. ಯಾವ್ದಕ್ಕೆ ಮಿಕ್ಸ್ ಮಾಡ್ತಾರೆ ಮತ್ತೆ ಹೇಗೆ ಮಿಸ್ ಯೂಸ್ ಮಾಡ್ತಾರೆ ಅದನ್ನ? ಅದನ್ನ ಕೆಲವು ಸ್ಪೈಸಸ್ ಗಳಿಗೆ ಪದಾರ್ಥಗಳಿಗೆ ಇದನ್ನ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಮಾರಾಟ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ವಿ ಸರ್. ಮತ್ತಿನ್ ಕೆಲವರು ಈ ಪರಂಗಿ ಬೀಜವನ್ನು ಕೂಡ ಕಲಬೆರಕೆ ಮಾಡೋದಿದೆ, ಅಲ್ಲೂ ಕೂಡ ಬಳಕೆ ಮಾಡಬಹುದಲ್ವಾ? ಅಲ್ಲೂ ಬಳಕೆ ಆಗ್ಬಹುದು ಸರ್. ಅದಕ್ಕೆ ನಾವು ಯಾರಿಗೂ ಕೊಡೋದಿಲ್ಲ. ನಮಗೆ ಇವರು ಸರ್ ಹರ್ಷ ಸರ್ ಅವರು ಒಂದು ವೆಬಿನಾರ್ ಅಲ್ಲೂ ಹೇಳಿದ್ರು, ಅದೆಲ್ಲ ಮಾರ್ಬೇಡಿ, ಕ್ವಾಲಿಟಿನ ಮೇಂಟೈನ್ ಮಾಡಿ ಮತ್ತೆ ಒಣಗಿಸೋದು ಎಲ್ಲ ನೀಟಾಗಿರ್ಬೇಕು. ಕ್ವಾಲಿಟಿನ ಮೇಂಟೈನ್ ಮಾಡಿದಾಗ ಮಾತ್ರ ನಮ್ಮ ಬೇಡಿಕೆಗಳು ಜಾಸ್ತಿ ಆಗುತ್ತೆ. ಕ್ವಾಲಿಟಿನೆಲ್ಲ ಹಾಳು ಮಾಡಿದ್ರೆ ಅದರದ್ದು ಬೆಲೆಗಳು ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಹೇಳಿದ್ರು ಸರ್. ಹಾಗಾಗಿ ನಾವು ಅವತ್ತಿಂದ ವೇಸ್ಟೇಜ್ ಗಳನ್ನ ಕೊಡೋದನ್ನ ನಿಲ್ಸಿದೀವಿ ಸರ್. ಕಾಂಪೋಸ್ಟ್ ಚೆನ್ನಾಗುತ್ತಾ? ಇವರು ಡೈರೆಕ್ಷನ್ ಮೇಲೆ ಚೆನ್ನಾಗಿ ಕಾಂಪೋಸ್ಟ್ ಮಾಡ್ತೀವಿ. ಅದಕ್ಕೊಂದ್ ಸ್ವಲ್ಪ ಸುಣ್ಣ ಹಾಕ್ತಿವಿ, ಒಂದ್ ಸ್ವಲ್ಪ ಯೂರಿಯಾ ಹಾಕ್ತಿವಿ. ಹಾಗಾಗಿ ಮತ್ತೊಂದ್ ಸ್ವಲ್ಪ ಡೈಕೋಡ್ರಮಾ ಸುಡೋಮನಸ್ ಎಲ್ಲ ಇಲ್ಲೇ ದೋಣಿಗಲ್ಲಲ್ಲಿ ಸ್ಪೈಸಸ್ ಬೋರ್ಡ್ ಅಲ್ಲಿ ಕೊಡ್ತಾರೆ, ಕಮ್ಮಿ ಬೆಲೆಗೆ ಕೊಡ್ತಿದ್ದಾರೆ. ಅದನ್ನೋಡ್ ತಗೊಂಡೋಗಿ ಹಾಕ್ತಿವಿ. ಕಾಂಪೋಸ್ಟ್ ಚೆನ್ನಾಗುತ್ತೆ ಸರ್, ಚೆನ್ನಾಗಿ ಮಾಡ್ತೀವಿ ಕಾಂಪೋಸ್ಟ್ನ. ಈಗ ಬಿಳಿ ಮೆಣಸನ್ನ ಉತ್ಪಾದನೆ ಮಾಡಿದ ಮೇಲೆ ಅದನ್ನ ಶೇಖರಣೆ ಮಾಡಿ ಇಡುವಂತದ್ದು ಹೇಗೆ ಸರ್? ಶೇಖರಣೆ ಮಾಡಿ ಅಂದ್ರೆ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಏರ್ ಟೈಟ್ ಮಾಡಿ ಇಡ್ತೀವಿ ಸರ್. ನಾವು ಕ್ವಾಲಿಟಿ ಅದೇ ತರ ಇರುತ್ತೆ ಸರ್. ಅದು ಒಂದ್ಸ್ವಲ್ಪ ತೇವಾಂಶ ಇಲ್ಲದ ಕಡೆ ಇಡಬೇಕಾಗುತ್ತಲ್ವಾ? ತೇವಾಂಶ ಜಾಸ್ತಿ ಇಲ್ಲದ ಜಾಗದಲ್ಲಿ ಇಡಬೇಕಾಗುತ್ತೆ ಸರ್. ಮಾರಾಟ ಹೇಗೆ ಮಾಡ್ತೀರಾ ಇದನ್ನ, ಬಿಳಿ ಮೆಣಸನ್ನ? ಅದೇ ಸರ್, ನಾವು ಮಾರಾಟ ಜಾಸ್ತಿಯಾಗಿ ಅದೇ ನಮ್ಮ ಒಂದು ರಿಲೇಟಿವ್ ಅವರು ಒಂದ್ ಸ್ವಲ್ಪ ಅದೇ ಆಸ್ಟ್ರೇಲಿಯಾದಲ್ಲಿ ಇದ್ರು, ಅವ್ರಿಗೆ ಕೊಟ್ವಿ. ಆಮೇಲೆ ಒಂದ್ ಸ್ವಲ್ಪ ಇಲ್ಲೇ ಒಂದ್ ಸ್ವಲ್ಪ ಪರ್ಚೇಸ್ ಮಾಡೋರು ಇದ್ರು, ಅವ್ರಿಗೆ ಕೊಟ್ವಿ. ಆದ್ರೆ ನಮಗೆ ಅಷ್ಟು ಬೆಲೆ ಸಿಗ್ಲಿಲ್ಲ ಸರ್, ಅದು ನಾವು ಕಷ್ಟಪಟ್ಟಷ್ಟು ಬೆಲೆ ಸಿಗ್ಲಿಲ್ಲ. ಆದ್ರಿಂದ ಒಂದ್ ಸ್ವಲ್ಪ ವೈಟ್ ಪೇಪರ್ ಮಾಡೋದನ್ನ ಕಮ್ಮಿ ಮಾಡಿದ್ವಿ ಸರ್. ಬೆಲೆ ಮಾರ್ಕೆಟ್ನಲ್ಲಿ ಜಾಸ್ತಿ ಇದೆ ಅಲ್ವಾ ಸಾಮಾನ್ಯವಾಗಿ? ಕಷ್ಟಪಟ್ಟು ಮಾಡೋದ ಅಷ್ಟರಲ್ಲಿ ಅಷ್ಟು ಬೆಲೆ ಬ್ಲಾಕ್ ಪೇಪರ್ಗೆ ಸಿಗೋಷ್ಟು ವೈಟ್ ಪೇಪರ್ಗೂ ಕಂಪೇರ್ ಮಾಡಿದಾಗ ಬ್ಲಾಕ್ ಪೇಪರೇ ಚೆನ್ನಾಗಿದೆ ಸರ್ ರೇಟ್. ಅಂದ್ರೆ ನಿಮಗೆ ಸರಿಯಾಗಿ ಮಾರುಕಟ್ಟೆ ವಿಧಾನ ಸಿಗ್ತಾ ಇಲ್ಲ ಅಂತೇಳಿ, ಒಂದು ಹಿಡಿತ ಸಿಗ್ತಾ ಇಲ್ಲ? ಹಾ ಹೌದು ಸರ್, ನಮಗೆ ಮಾರುಕಟ್ಟೆದು ಒಂದು ಹಿಡಿತ ಸಿಗ್ತಾ ಸರ್. ಅದೇ ನಮ್ಮ ರಿಲೇಷನ್ ಅವರು ಒಂದು ಆಸ್ಟ್ರೇಲಿಯಾದಿದ್ದಾರೆ, ಅವರು ಒಂದ್ ಸ್ವಲ್ಪ ತಗೊಂಡ್ರು, ಆಗ ಒಂದ್ ಸ್ವಲ್ಪ ಕೊರೋನಾದ ಎಫೆಕ್ಟ್ ಬಂತು. ಅವರು ನಮ್ದು ಒಂದ್ ಸ್ವಲ್ಪ ಕಾಫಿನ ಪರ್ಚೇಸ್ ಮಾಡ್ತಾರೆ. ಈಗಲೂ ನಾವೊಂದು 10-20 ಕೆಜಿ ರೋಸ್ಟೆಡ್ ಕಾಫಿನ ಒಂದ್ ಮಂತ್ಗೆ 2 ಮಂತ್ಸ್ಗೆ ಒಂದ್ಸಲ ಕಳಿಸ್ತಾ ಇರ್ತೀವಿ, ಪೋಸ್ಟಲ್ ಮುಖಾಂತರ ಕಳಿಸ್ತಾ ಇದೀವಿ. ಈಗ್ಲೂ ಅಲ್ಲಿ ಬಹಳ ಕಾಫಿ ಬಗ್ಗೆ ಬಹಳ ಒಲವಿದೆ ಸರ್, ಬಹಳ ಟೇಸ್ಟ್ ಇದೆ, ಬಹಳ ಅರೋಮಾ ಬಹಳ ಚೆನ್ನಾಗಿದೆ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಈಗ ಅವರು ಸ್ಟಾರ್ಟ್ ಮಾಡಿದಾಗ ಅಲ್ಲೂ ಅದು ಕೊರೋನಾದ ಎಫೆಕ್ಟ್ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಸರ್ ಅಲ್ಲಿ. ಹಾಗಾಗಿ ಸ್ವಲ್ಪ ಈಗ ಮತ್ತೆ ಈಗ ಒಂದ್ ಸ್ವಲ್ಪ ಅಲ್ಲೂ ಮತ್ತೆ ಒಂದ್ ಸ್ವಲ್ಪ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅವ್ರು. ಈಗ ಆಸ್ಟ್ರೇಲಿಯಾಕ್ಕೆ ಎಷ್ಟು ಬಿಳಿ ಮೆಣಸನ್ನು ಕಳಿಸ್ತಿದ್ರಿ ಸರ್? ನಾವೊಂದು 10 ಕೆಜಿ ಅಷ್ಟು ಇಷ್ಟದನ್ನ ಕಳಿಸಿದ್ವಿ. ಅಲ್ಲಿ ಅವರು ಚೆನ್ನಾಗಿದೆ ಅಂತ ಹೇಳಿದ್ರು, ಒಳ್ಳೆ ರಿಸಲ್ಟ್ ಇದೆ ಸರ್. ಮತ್ತೆ ಈಗ ಅವ್ರದ್ದು ಈಗ ಕಾಫಿನೇ ತಗೊಳ್ತಿದ್ದಾರೆ, ಪೇಪರ್ದು ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ, ಈಗ ಕಾಫಿನ ಒಂದು ಲೆವೆಲ್ಗೆ ತಗೊಂಡು ಹೋಗೋಣ ಅಂತ ಹೇಳ್ತಿದ್ದಾರೆ ಸರ್. ಅಲ್ಲಿ ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತೆ? ಅಲ್ಲಿ ಒಂದ್ ಸ್ವಲ್ಪ ಪರವಾಗಿಲ್ಲ ಸರ್, ಇಲ್ಲಿಗಿಂತ ಅಲ್ಲಿ ಒಂದ್ ಸ್ವಲ್ಪ ಬೆಲೆ ಜಾಸ್ತಿ ಸಿಗುತ್ತೆ. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಲ್ಲಿಂದ. ಮತ್ತೆ ಈಗ ಅವರು ಸ್ಟಾರ್ಟ್ ಮಾಡೋದ್ರಿಂದ ಜಾಸ್ತಿ ಬೆಲೆ ಅಲ್ಲಿ ಕೊಡ್ತಾ ಇಲ್ಲ ಸರ್, ಅವರು ಅವರು ಒಂದು ಅವರೇಜ್ ಲೆವೆಲ್ ಅಲ್ಲಿ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಈ ಬಿಳಿ ಮೆಣಸನ್ನ ಮಾಡುವಾಗ ಎಲ್ಲದನ್ನು ಕೂಡ ನಾವು ಕೈನಲ್ಲೇ ಮಾಡಬೇಕು ಅಥವಾ ಅದಕ್ಕೆ ಏನಾದ್ರು ಯಂತ್ರಗಳು ಬಂದಿದಾವ ಹೇಗೆ? ಸರ್, ಇಷ್ಟ ತನಕ ಯಾವ್ದು ಯಂತ್ರನ ನಾವು ಎಲ್ಲೂ ಕೇಳ್ಪಟ್ಟಿಲ್ಲ. ಮ್ಯಾನುವಲ್ ಇದ್ರಿಂದಲೇ ಮಾಡ್ಬೇಕು, ಜಾಸ್ತಿ ಲೇಬರ್ ಮುಖಾಂತರನೇ ಮಾಡ್ಬೇಕು. ಮಿಷಿನ್ ಅಂತ ಯಾವ್ದು ಬಂದಿಲ್ಲ ಸರ್ ಇಷ್ಟ ತನಕ. ಮ್ಯಾನುವಲ್ ಮೂಲಕನೇ ಮಾಡ್ಬೇಕು, ಹಾಗಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿ ಖರ್ಚು ತಗೊಳ್ತಾ ಇದೆ. ಹೌದು ಸರ್, ಹೌದು ಹೌದು, ಖರ್ಚು ಜಾಸ್ತಿ ತಗೊಳ್ತೇವೆ. ಮತ್ತೆ ಕೆಲವು ಕಡೆ ಯಾವ್ದೋ ಕೆಮಿಕಲ್ ಬಳಸಿನ ಯಾವ್ದೋ ಇದ್ ಬಳಸಿನ ಏನೋ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಕೇಳ್ಪಟ್ಟಿದ್ವಿ ಸರ್, ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ. ಹಾಗಾಗಿ ಒರಿಜಿನಲ್ ಒಳ್ಳೆ ಕ್ವಾಲಿಟಿ ಮಾಡಿಕೊಟ್ರೆ ರೇಟ್ ಸಿಗ್ಬೋದೇನೋ ಸರ್? ಅದೇ ಸ್ವಲ್ಪ ಕ್ವಾಲಿಟಿ ಹಾಳು ಮಾಡಿದ್ರೆ ಸ್ವಲ್ಪ ರೇಟ್ ಸಿಗಲ್ಲ ಅಂತ ನಮ್ಮ ಇದು. ರೇಡಿಯೋ ಎಷ್ಟು ವರ್ಷದಿಂದ ಕೇಳ್ತಾ ಇದ್ರೆ ಸರ್? ರೇಡಿಯೋ ನಾವು ಮೊದಲು ನಮ್ಮ ಹಿರಿಯರೆಲ್ಲ ರೇಡಿಯೋ ಕೇಳ್ತಿದ್ರು, ಆಗ ಮಿಡ್ಲೆಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಯ್ತು. ಮತ್ತೆ ನಾವು ಈಗ ಬಂದ ಮೇಲೆ ನಮಗೆ ಏನು ಚೆಪ್ಪ ಇಡೋದಕ್ಕೂ ರೇಡಿಯೋನೇ ಮೂಲ ಕಾರಣ ಸರ್. ನಾವು ರೇಡಿಯೋ ನಾವು 7 ಗಂಟೆಯಿಂದ 7:30 ತನಕ ಕೃಷಿದು ಮಾಹಿತಿನ ಆಧರಿಸಿನ ನಾವು ಇಷ್ಟು ಎಲ್ಲಾ ಸ್ಟೆಪ್ಗಳನ್ನು ಇಟ್ಟಿರೋದು. ಯೂಸ್ಫುಲ್ ಮಾಹಿತಿಗಳು ರೇಡಿಯೋದಲ್ಲಿ ಸಿಗ್ತಾ ಇರುತ್ತೆ. ನಾವೀಗ ಬಾಂಡ್ ಮಾಡ್ಕೊಂಡ್ರಲ್ಲಿ 1,000 ಮೀನ್ ಬಿಟ್ಟಿದೀವಿ, ಭತ್ತ ಮಾಡಿದ್ವಿ, ಆಮೇಲೆ ತೋಟದಲ್ಲಿ ಎಲ್ಲ ಬೆಳೆನೂ ಒಂದ್ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದೀವಿ. ಎಲ್ಲ ಬೆಳೆನೂ ಬೇಕಾಗುತ್ತೆ ಅಂತೇಳಿ ಕಾಫಿ, ಅಡಿಕೆ, ನಮ್ಮ ಇವರು ಹರ್ಷ ಸರ್ ಹೇಳಿದ್ರು ಸ್ವಲ್ಪ ಜಾಯಿಕಾಯಿನ ಹಾಕೊಳ್ಳಿ ಅಂತ ಹೇಳಿದ್ರು. ಹಾಗೆ ಈ ರೀಸೆಂಟ್ ಬರ್ಬೇಕಾದ್ರೆ ನಾನು ಒಂದ್ ಸ್ವಲ್ಪ ಒಂದ್ ಈ ಜಾಯಿಕಾಯಿ ಗಿಡನೂ ತಗೊಂಡ್ಬಂದಿದ್ದೀನಿ. ಮತ್ತೆ ಒಂದು ಆಪಲ್ ಗಿಡ ಹಾಕೊಂಡಿದ್ದೀನಿ, ಒಂದೆರಡು ಮಡಿಕೇರಿಯಲ್ಲಿ ಯಾರು ಆಪಲ್ ಗಿಡ ಮಾಡ್ಕೊಂಡು ರೇಡಿಯೋ ಮುಖಾಂತರ ತಿಳ್ಕೊಂಡು ಒಂದೆರಡು ಮಡಿಕೇರಿಯಲ್ಲಿ ಆಪಲ್ ಗಿಡ ಹಾಕೊಂಡಿದ್ದೀನಿ. ಅದನ್ನು ಒಂದೆರಡು ಗಿಡ ಹಾಕೊಂಡಿದ್ದೀನಿ. ಲಿಂಬೆ ಹಾಕೊಂಡಿದ್ದೀನಿ, ಕಸಿದು ಹಲಸಿಂದು ಹಾಕೊಂಡಿದ್ದೀನಿ, ಎಲ್ಲಾನು ಹಾಕೊಂಡಿದ್ದೀನಿ ಸರ್. ಆದ್ರೆ ನಮಗೆ ಈಗ ರೀಸೆಂಟ್ ಆಗಿ ಒಂದ್ 2-3 ವರ್ಷದಿಂದ ಆನೆ ಅವಳಿಯಿಂದ ಯಾವ್ದು ಉಳಿಲಿಲ್ಲ ಸರ್. ರೇಡಿಯೋ ಕಾರ್ಯಕ್ರಮಗಳು ಸೂಕ್ತವಾಗಿದಾವೆ, ಒಳ್ಳೆ ಮಾಹಿತಿ ಸಿಗ್ತಾ ಇದೆ ಅಂತ ಅನ್ಸುತ್ತಾ ಹೇಗೆ ನಿಮ್ಗೆ? ತುಂಬಾ ಯೂಸ್ಫುಲ್ ಸರ್. ಈಗ ನ್ಯೂಸ್ ಆನ್ ಏರ್ ಬಂದ್ಮೇಲೆ ಬಹಳ ಚೆನ್ನಾಗಿ ಬಹಳ ಕ್ಲಿಯರ್ ಆಗಿ ಕೇಳಿಸುತ್ತೆ, ಎಲ್ಲಾ ಕಾರ್ಯಕ್ರಮ ಬಹಳ ಕ್ಲಿಯರ್ ಆಗಿ ಕೇಳಿಸುತ್ತೆ ಸರ್. ನಾವು ಅದಕ್ಕೆ ಅನ್ಸ ರೀಸೆಂಟ್ ಆಗಿ ಒಂದ್ 4,000 ಕೊಟ್ಟು ಒಂದು ಬ್ಲೂಟೂತ್ ಬೇರೆ ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ರೇಡಿಯೋನ ಚೆನ್ನಾಗಿ ಕೇಳಬೇಕು, ಇನ್ನೂ ಒಂದ್ ಸ್ವಲ್ಪ ಇನ್ನೂ ಜಾಸ್ತಿ ಕೇಳಬೇಕು ಅಂತ ಒಂದು ಬ್ಲೂಟೂತ್ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಬಹಳ ಚೆನ್ನಾಗಿದೆ ಸರ್, ರೇಡಿಯೋ ಕಾರ್ಯಕ್ರಮಗಳಲ್ಲಿ ರೈತರಿಗೆ ಬಹಳ ಹೆಲ್ಪ್ಫುಲ್ ಆಗಿದೆ ಸರ್. ಒಟ್ಟಾರೆ ಕೃಷಿ ಏನನ್ಸುತ್ತೆ ನಿಮ್ಗೆ? ಬಹಳ ಚೆನ್ನಾಗಿದೆ ಸರ್, ಸಿಟಿ ಲೈಫ್ಗಿಂತ ಕೃಷಿಲಿ ಅಲ್ಲೊಂದು 1,00,000 ಸಂಪಾದನೆ ಮಾಡೋದು ಒಂದೇ, ಇಲ್ಲೊಂದು 50,000 ಸಂಪಾದನೆ ಮಾಡೋದು ಈಕ್ವಲ್ ಆಗಿರುತ್ತೆ. ಇಲ್ಲಿ ಕಷ್ಟಪಟ್ಟರೆ ಟೈಮ್ ಟು ಟೈಮ್ ಕೆಲಸ ಮಾಡಿದರೆ ಫರ್ಟಿಲೈಸರ್ ನಿರ್ವಹಣೆ, ಕೆಮಿಕಲ್ ನಿರ್ವಹಣೆ, ಎಲ್ಲ ನಿರ್ವಹಣೆಗಳನ್ನ ಟೈಮ್ ಟು ಟೈಮ್ ಪ್ರೀ ಮಾನ್ಸೂನ್, ಪೋಸ್ಟ್ ಮಾನ್ಸೂನ್, ಆಮೇಲೆ ಮಿಡ್ ಮಾನ್ಸೂನ್ ಅಲ್ಲೆಲ್ಲ ಯಾವ್ಯಾವ ಕೆಲಸಗಳನ್ನ ಸ್ವಲ್ಪ ಸೈಂಟಿಸ್ಟ್ಗಳ ಹತ್ರ ಆಮೇಲೆ ಡಾಕ್ಟರ್ಗಳ ಹತ್ರ ಒಂದು ಸ್ವಲ್ಪ ತಿಳ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಸರ್. ಬ್ಲೈಂಡ್ ಆಗಿ ಮಾಡೋ ಬದಲು ಒಂದ್ ಸ್ವಲ್ಪ ಟೆಕ್ನಿಕಲ್ ಆಗಿ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಸರ್. ಕೃಷಿ ಗೊತ್ತಿಲ್ಲದೆ ಕೃಷಿಯನ್ನ ಪ್ರಾರಂಭ ಮಾಡಿದವರು, ನಿಮ್ಗೆ ಅನಿಸುತ್ತೆ ಕೃಷಿ ಬಗ್ಗೆ? ಕೃಷಿಯ ಬಗ್ಗೆ ಏನು ಗೊತ್ತಿರಲಿಲ್ಲ, ನಮ್ದು ಫ್ಯಾಮಿಲಿ ಏನೋ ಕೃಷಿಯಲ್ಲಿ ಇರಲಿಲ್ಲ. ರೀಸೆಂಟ್ ಆಗಿ ಒಂದು 5 ವರ್ಷ ಆಯ್ತು ಕೃಷಿ ಬಂದು, ಈಗ ಖುಷಿ ಕೊಟ್ಟಿದೆ ನಂಗೆ ಕೃಷಿ. ಕೃಷಿದು ಪ್ರತಿಯೊಂದು ಇದು ಕೂಡ ಇಷ್ಟ ಆಗಿದೆ. ಕೃಷಿಯನ್ನೇ ಮುಂದುವರಿಸಬೇಕು ಅಂತ ಇದೆಯಾ? ಹೇಗೆ? ಖಂಡಿತ ಸರ್, ಕೃಷಿಯನ್ನೇ ಮುಂದುವರಿಸ್ತಿದ್ದೇವೆ. ಈ ಬಿಳಿ ಮೆಣಸಿನ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅನಿಲ್ ಕುಮಾರ್ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? 9972412371 ನನ್ನ ಮೊಬೈಲ್ ನಂಬರ್ ಇದು. ಇನ್ನೊಮ್ಮೆ ಹೇಳಿ. 9972412371 ನನ್ನ ಮೊಬೈಲ್ ನಂಬರ್ ಇದು, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಒಳ್ಳೆಯದು. ಅನಿಲ್ ಕುಮಾರ್ ಹಾಗೂ ದೀಪ್ತಿ ಕುಮಾರಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಳಿ ಕಾಳು ಮೆಣಸಿನ ಉತ್ಪಾದನೆಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಿಮ್ಮ ರೇಡಿಯೋ ಇದಕ್ಕೂ ನಮ್ಮ ಧನ್ಯವಾದಗಳು ಸರ್. ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. # ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ಕೇಳುಗರೆ, ಇದುವರೆಗೂ ಕಿಸಾನ್ ವಾಣಿಯಲ್ಲಿ ಬಿಳಿ ಕಾಳು ಮೆಣಸಿನ ಉತ್ಪಾದನೆಯಲ್ಲಿನ ಅನುಭವಗಳ ಕುರಿತು ಸಕಲೇಶ್ಪುರ ತಾಲೂಕು ಹಳೇಕೆರೆಯ ಪ್ರಗತಿಪರ ರೈತ ದಂಪತಿಗಳಾದ ಅನಿಲ್ ಕುಮಾರ್ ಮತ್ತು ದೀಪ್ತಿ ಕುಮಾರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಆಕಾಶವಾಣಿ ಹಾಸನ FM, ಸಮಯ 7:18. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳು. ಚಿತ್ರಗೀತೆಗಳಲ್ಲಿ ಪ್ರಾರಂಭಕ್ಕೆ ಕೇಳಿ ಡಾ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ GK ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇರುವ ಜಿ ಉದಯಶಂಕರ್ ಅವರ ಸಾಹಿತ್ಯದ 2 ನಕ್ಷತ್ರಗಳು ಚಿತ್ರದ ಗೀತೆ. ತಿಳಿದಾಗ ಏಕೆ ಮಳ್ಳಿ ಹಂಗೆ ನನ್ನ ನೀನು ಕದ್ದು ಕದ್ದು ನೋಡುತ್ತೀಯೆ, ಭಯವು ಇನ್ನೇಕೆ? ಮಲ್ಲಿಗೆ ಹೂವ ಕಂಡು ಆಸೆ ನೂರು ಚಿಮ್ಮುತ್ತಿವೆ, ಮೆಲ್ಲಗೆ ನಿನ್ನ ಸೇರೋ ಬಯಕೆ ಈಗ ಹೊಮ್ಮುತ್ತಿದೆ. ಬೆಡಗಿ ಹುಡುಗಿ ಸಂಕೋಚ ನಿನಗೇಕೆ, ಈ ದೂರ ಇನ್ನೇಕೆ, ಏಕೆ ಮಳ್ಳಿ ಹಂಗೆ ನನ್ನ ನೀನು ಕದ್ದು ಕದ್ದು ನೋಡುತ್ತೀಯೇ, ಭಯವೂ ಇನ್ನೇಕೆ. ಪ್ರಣಯದ ಆಟವನ್ನು ಯಾರು ಅಲ್ಲಿ ನೋಡೋರಿಲ್ಲ. ಎದೆಯಲ್ಲಿ ಏಕೋ ಏನೋ ಡವಡವ ಎನ್ನುತ್ತಿದೆ, ಮೈಯಲ್ಲಿ ಏನೋ ಏಕೋ ಚುಮ್ಮು ಚುಮ್ಮು ಎನ್ನುತ್ತಿದೆ. ಬಳಸು ತೋಳಿಂದ ಕೊಡುವ ಆನಂದ ಬಿಸಿಯು ಏರಿ ಮೈಯಲ್ಲ. ಮಾತು ಸಾಕು ಬಾನಲ್ಲ ಹೋಗೋಣ, ಆನಂದ ಹೊಂದೋಣ. ಕನ್ನಡ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಜೀವ ನಿನಗಾಗಿ ಚಿತ್ರದ ಗೀತೆ. ಈ ದಿನ ಏತಕೇ ನೀ ಬಗೆ ಕಾಣೆನು ತಾತರ ತುರ ಕಾಡಿಸುತ್ತೆನು ಮನಸ್ಸು ಎಂದೊಡನೆ ಸುಮ್ಮನೆ ನಿಲ್ಲುವುದೇ ಮಾತನು ಆಡದಲೆ ಕಣ್ಣಲ್ಲಿ ಕೊಲ್ಲುವುದೇ ಮಾತನು ಆಡದಲೆ ಕಣ್ಣಲ್ಲಿ ಕೊಲ್ಲುವುದೇ ಅರಳಿದ ಹೂವನು ನೋಡಿದಾಗಲೇ ಕಣ್ಣನೆ ಗಾಳಿಯು ಬೀಸಿದಾಗಲೇ ಸಂಜೆಯು ರಂಗನು ಚೆಲ್ಲಿದಾಗಲೇ ಗಾನವ ಕೇಳಿದಾಗಲೇ ತನುವಿನಲ್ಲಿ ಹೊಸ ಹುರುಪು ಮನಸ್ಸಿನಲ್ಲಿ ಹೊಸ ನೆನಪು ಮನಸ್ಸು ಎಂದನೆ ಸುಮ್ಮನೆ ನಿಲ್ಲುವುದೇ ಮಾತನು ಆಡದಲೆ ಕಣ್ಣಲ್ಲಿ ಕೊಲ್ಲುವುದೇ ಮಾತನು ಆಡದಲೆ ಕಣ್ಣಲ್ಲಿ ಕೊಲ್ಲುವುದೇ ನನ್ನಲ್ಲಿ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬಾನಲ್ಲೆ ಮಧುಚಂದ್ರಿಕೆ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ಹಂಸಲೇಖ ಅವರಿಂದ, ಸಾಹಿತ್ಯ ಸಿದ್ದಲಿಂಗಯ್ಯ ಅವರದು. ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಸುಳಿದಾಡಬೇಡ ಗೆಳತಿ, ಚೆಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವು ಬೆಳ್ಳಿ ಕಿರಣ, ಸುಟ್ಟಾವು ಬೆಳ್ಳಿ ಕಿರಣ. ಇಳಿಜಾರಿನಲ್ಲಿ ಆ ಕಣಿವೆಯಲ್ಲಿ ನೀ ಇಳಿಯಬೇಡ ಗೆಳತಿ, ಇಳಿಜಾರಿನಲ್ಲಿ ಆ ಕಣಿವೆಯಲ್ಲಿ ನೀ ಇಳಿಯಬೇಡ ಗೆಳತಿ, ನೀ ಇಳಿಯಬೇಡ ಗೆಳತಿಯ ಕಣಿವೆಯಲ್ಲಿ ತತ್ತರಿಸುವಂತೆ ಕಾಲಲ್ಲಿ ಕಮಲ ಮುತ್ತು ಮೊಲದ ಹಿಂಡು, ಮುತ್ತು ಮೊಲದ ಹಿಂಡು. ನನ್ನ ಎದೆಯ ಹೂದೋಟದಲ್ಲಿ ನೀನತ್ತ ಪ್ರೀತಿ ಬಳ್ಳಿ ನನ್ನ ಎದೆಯ